ಅರಗಿಯಾ ಅವರಗಿರೆ ಇರಕುದಾ ಕರಲಾ ಮಟತ್ಲೋ ಅಂತಿಬುನಾ ಮತ ಕೈ ಮಮ ಇಮಿಸಿ ಕರಲಾ ದಿಲುಂ ಮಲ್ಪಿ ಪುಲು ದಿವಟದಿಗೆ ಕಾಸಲ್ಗಿಯ ಕಾಲೇ ಮಲ್ವಗೇಸಿನಾ ಸುಲು ಪಿಲ್ಲಂತ ಮತ ಕೈ ಮಗಿ ಬಾಲೇ ಮಗೆ ಬಾರಿ